ಇದರ ಕಾಳು ಹನಿ ಹನಿಯಾಗಿ ಬರ್ತಾಳ ತಾಯಿ ತೆನಿ ತೆನಿಯಾಗಿ. ಇದರ ಕಾಳು ಹನಿ ಹನಿಯಾಗಿ ಬರ್ತಾಳ ತಾಯಿ ತೆನಿ ತೆನಿಯಾಗಿ. ನಂಬಿಗಿಲೆ ತುಂಬ್ಯದ ನಮ್ಮ ಬಾಳು ನಂಬಿಗಿಲೆ ಬಿತ್ತೋಣ ನಮ್ಮ ಕಾಳು ನಂಬಿಗಿಲೆ ಬಿತ್ತೋಣ ನಮ್ಮ ಕಾಳು. ಹರಗೋಣ ಬಾ ಹರಗೋಣ ಹರಗೋಣ ಬಾ ಹೊಲ ಕಸದಾಗಿ ಬಿತ್ತದಯಾಗೋ ಕರ್ಕಸವಾಗಿ ಹರಗೋಣ ಬಾ ಹರಗೋಣ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದ್ರಿ. ಸಂಕಲನ ಗೋವಿಂದರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಈಗ ಕೇಳೋಣ ಭೀಮಸೇನ್ ಸತ್ತಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಕಲಾವಿದರಿಂದ ಆಲಿಸಿ ಇನ್ನೊಂದು ಭಜನೆ ಪದ. ವ್ಯಾಪಾರಯನಗಾಯಿತೋ ಇಲ್ಲಿಗೆ ಬಂದು ಉದ್ಯೋಗಯನಗಾಯಿತೋ ಸುತಾರ್ ಮತ್ತು ಸಂಗಡಿಯಿಂದ ಭಜನೆ ಪದಗಳನ್ನು ಕೇಳಿದ್ರಿ. ಈಗ ಕೇಳೋಣ ಕೃಷಿ ಹಾಡು. ಸಮೃದ್ಧಿ ತರುತ್ತೇವು ನಾವು, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು.